ರಾಜ ಶ್ರೀರಾಣಿ ವಂದಾಳ್ ರಾಜಭೋಗಂ ತರ ವಂದಾಳ್ ರಾಜ ರಾಜ ಶ್ರೀರಾಣಿ ವಂದಾಳ್ ರಾಜಭೋಗಂ ತರ ವಂದಾಳ್ ಕಣ್ಣೊರು ಭಾವನೆ ಕೈಯೊರು ಭಾವನೆ ಸಿಂದ ರಾಣಿ ರಾಜಭೋಗಂ